ಹೌದಪ್ಪ, ಮಾದರಿ ಪರಿಶೀಲಿಸಿದ್ದೀನಿ. ಆದ್ರೆ ವ್ಯವಹಾರ ವಿಸ್ತರಿಸುವ ಬಗ್ಗೆ ಏನು ಯೋಚಿಸಿದ್ದೀರಿ? ವ್ಯವಹಾರ ವಿಸ್ತರಿಸುವುದು ಮಕ್ಕಳ ಆಟ ಅಲ್ಲಮ್ಮ. ಅಪ್ಪ, ಮೋದಿ ಸರ್ಕಾರ ಒಂದು ಯೋಜನೆಯನ್ನ ತಂದಿದೆ, ಪ್ರಧಾನ ಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯಲ್ಲಿ ಸರ್ಕಾರವು ಮುಂದಿನ 2 ವರ್ಷಗಳವರೆಗೆ ಪ್ರತಿ ತಿಂಗಳು 3,000 ರೂಪಾಯಿಗಳವರೆಗೆ ಪ್ರೋತ್ಸಾಹ ಧನವನ್ನು ನೀಡುತ್ತದೆ. ಅದು ಸಹ ಪ್ರತಿ ಹೊಸ ನೇಮಕಾತಿಯ ಮೇಲೆ. ಮತ್ತು ಉತ್ಪಾದನೆಯಲ್ಲಿ ಈ ಪ್ರೋತ್ಸಾಹ ಧನ 4 ವರ್ಷಗಳವರೆಗೆ ಲಭ್ಯವಿದೆ. ಮಗ, ನೀನಂತೂ ನನ್ನ ಟೆನ್ಷನ್ ದೂರ ಮಾಡಿದೆ. ಪ್ರಧಾನ ಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನಾ ಕರೀಬ್ ಕರೀಬ್ 3.5 ಕರೋಡ್ ನವಜವಾನೋ ಕೋ ರೋಜ್ಗಾರ್ ಕೆ ನಯೆ ಅವಸರ್ ಬನಾಯೆ. ಯೋಜನೆಗೆ ಸೇರಲು PMVBRY.labor.gov.in ಗೆ ಭೇಟಿ ನೀಡಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ಆರೋಗ್ಯ ಸಂವಾದದಲ್ಲಿ ಸೋರಿಯಾಸಿಸ್ ಈ ವಿಷಯದ ಕುರಿತು ಭಾಗವಹಿಸುವ ವೈದ್ಯರು ಡಾಕ್ಟರ್ ಮಯೂರಿ ಸಾವಂತ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಕುಮಾರ್ ಅಗಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ. ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ, 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ, ಅಪಘಾತ ಚಿಕಿತ್ಸೆಗೆ. ಎಸ್ಡಿಎಂ ಆಸ್ಪತ್ರೆ ಧಾರವಾಡ, ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ, ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ, ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ, ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಈಗ ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ನಮಸ್ಕಾರ ಕೇಳುಗರೆ, ಇವತ್ತು ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಷಯ ಸೋರಿಯಾಸಿಸ್. ಇದರ ಕುರಿತು ಡಾಕ್ಟರ್ ಮಯೂರಿ ಸಾವಂತ್ ಅವರು ಪರಿಚಯನ ಮಾಡಿಕೊಳ್ಳಿದ್ದಾರೆ ಮತ್ತು ಇದರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟು ತಾವು ತಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು. ಇವರ ಪರಿಚಯವನ್ನು ನಾನು ಮಾಡಿಕೊಡ್ತಾ ಇದ್ದೀನಿ. ಡಾಕ್ಟರ್ ಮಯೂರಿ ಸಾವಂತ್ ಅವರು ಸೀನಿಯರ್ ರೆಸಿಡೆಂಟ್ ಚರ್ಮರೋಗ ಚಿಕಿತ್ಸಾ ವಿಭಾಗ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಧಾರವಾಡ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರು ಮೂಲತಃ ಬೆಳಗಾವಿದವರು. ತಮ್ಮ MBBS ಪದವಿಯನ್ನು 2019 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಿಂದ ಹಾಗೂ MD ಸ್ನಾತಕೋತ್ತರ ಪದವಿಯನ್ನು 2022 ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಿಂದ ಪಡೆದಿರ್ತಾರೆ ಮತ್ತು DNB ಪದವಿಯನ್ನು ಹಾಗೂ ಚರ್ಮರೋಗ ಶಸ್ತ್ರಚಿಕಿತ್ಸೆ ಸೌಂದರ್ಯಶಾಸ್ತ್ರ ಮತ್ತು ಲೇಸರ್ ಚಿಕಿತ್ಸೆಗಳಲ್ಲಿ ಫೆಲೋಶಿಪ್ಪನ್ನು ಪಡೆದಿರ್ತಾರೆ. ಇವರು ಈ ಹಿಂದೆ 1 ವರ್ಷಗಳ ಕಾಲ ಧಾರವಾಡದ ಸಿವಿಲ್ ಹಾಸ್ಪಿಟಲ್ನಲ್ಲಿ ಸೇವೆಯನ್ನು ಸಲ್ಲಿಸಿರ್ತಾರೆ. 2023 ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಚರ್ಮರೋಗ ಚಿಕಿತ್ಸಾ ವಿಭಾಗಕ್ಕೆ ಸೇರಿದ ಇವರು ಕಳೆದ 2 ವರ್ಷಗಳಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಸೀನಿಯರ್ ರೆಸಿಡೆಂಟಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಮಯೂರಿ ಸಾವಂತ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಕೇಳುಗರಿಗೆ ಸೋರಿಯಾಸಿಸ್ ಕುರಿತು ಮಾಹಿತಿಯನ್ನು ಮಾಡಿಕೊಡ್ರಿ. ಎಲ್ಲ ಕೇಳುಗ ಬಾಂಧವರಿಗೂ ನಮಸ್ಕಾರ. ಸೋರಿಯಾಸಿಸ್ ಈ ಪದ ಕೇಳಿದ ತಕ್ಷಣ ಏನೋ ಒಂದು ಭಯಾನಕ ಕಾಯಿಲೆ ಅಪ್ಪ ಅಂತ ಅನಿಸುತ್ತದೆ. ತುಂಬ ಜನರಲ್ಲಿ ಈ ಕಾಯಿಲೆ ಬಗ್ಗೆ ಅಜ್ಞಾನ ಹಾಗೂ ತಪ್ಪು ಕಲ್ಪನೆಗಳಿವೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಸೋರಿಯಾಸಿಸ್ ಬಗ್ಗೆ ಒಂದು ಸೈಂಟಿಫಿಕ್ ಪಾಯಿಂಟ್ ಆಫ್ ವ್ಯೂ ಇಂದ ತಿಳ್ಕೊಳ್ಳೋಣ. ಸೋರಿಯಾಸಿಸ್ ಎಂದರೇನು? ಸೋರಿಯಾಸಿಸ್ ಒಂದು ಸಾಮಾನ್ಯವಾದ ದೀರ್ಘಕಾಲಿಕ ಎಂದರೆ ಕ್ರಾನಿಕ್ ಡಿಸೀಸ್. ಇದೊಂದು ಆಟೋ ಇಮ್ಯೂನ್ ಡಿಸೀಸ್ ಎಂದರೆ ಸ್ವಯಂ ನಿರೋಧಕ ಕಾಯಿಲೆ. ನಾರ್ಮಲಿ ನಮ್ಮ ಚರ್ಮದಲ್ಲಿ ರೋಗ ನಿರೋಧಕ ಶಕ್ತಿಯಲ್ಲಿರುವ ಟಿ ಸೆಲ್ಸ್ ಅಂದರೆ ಟಿ ಕೋಶಗಳು ಇರುತ್ತವೆ. ಈ ಟಿ ಸೆಲ್ಸ್ಗಳ ಕೆಲಸ ಏನಂದರೆ ಚರ್ಮವನ್ನು ಬ್ಯಾಕ್ಟೀರಿಯಾ ಅಥವಾ ವೈರಸ್ನಿಂದ ರಕ್ಷಿಸುವುದು. ಬಟ್ ಸೋರಿಯಾಸಿಸ್ ಅಲ್ಲಿ ಈ ಟಿ ಸೆಲ್ಸ್ ಸ್ವಲ್ಪ ತಪ್ಪಾಗಿ ವರ್ತಿಸುತ್ತವೆ. ಸೊ ನಮ್ಮ ಹೆಲ್ದಿ ಸ್ಕಿನ್ ಸೆಲ್ಸ್ ಅನ್ನೇ ಹಾನಿಕಾರಕ ಸ್ಕಿನ್ ಸೆಲ್ಸ್ ಅಂತ ಗುರುತಿಸಿ ಅವುಗಳ ಮೇಲೇ ಈ ಟಿ ಸೆಲ್ಸ್ ದಾಳಿ ಮಾಡುತ್ತವೆ. ಈ ದಾಳಿಯಿಂದ ದೇಹದಲ್ಲಿ ಉರಿ ಅಥವಾ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ. ಇದರಿಂದ ನಮ್ಮ ಚರ್ಮದಲ್ಲಿರುವ ಕೆರಾಟಿನೋಸೈಟ್ಸ್ಗಳ ಉತ್ಪಾದನೆ ಅತಿ ಹೆಚ್ಚಾಗುತ್ತದೆ. ಸೊ ನಾರ್ಮಲಿ ಒಂದು ಸ್ಕಿನ್ ಸೈಕಲ್ ಅಂದರೆ ಹಳೆ ಚರ್ಮ ಉದುರುವುದು, ಹೊಸ ಚರ್ಮ ಹುಟ್ಟುವುದು. ಸೊ ನಾರ್ಮಲ್ ಜನರಲ್ಲಿ ಒಂದು ಸ್ಕಿನ್ ಸೈಕಲ್ 28-30 ದಿನಗಳ ಕಾಲ ಇರುತ್ತದೆ. ಬಟ್ ಸೋರಿಯಾಸಿಸಲ್ಲಿ ಈ ಸ್ಕಿನ್ ಸೈಕಲ್ದು ಸ್ಪೀಡ್ ಜಾಸ್ತಿಯಾಗಿ ಕೇವಲ 3-5 ದಿನಗಳಲ್ಲೇ ಹೊಸ ಚರ್ಮ ಉತ್ಪತ್ತಿಯಾಗಿ ಒಂದರ ಮೇಲೆ ಇನ್ನೊಂದು ರಾಶಿ ಬೀಳುತ್ತವೆ. ಸೊ ಇದೇ ಸ್ಕಿನ್ ರಾಶಿಯನ್ನು ನಾವು ಪ್ಲಾಕ್ಸ್ ಅಥವಾ ತೇಪೆಗಳು ಎನ್ನುತ್ತವೆ. ಸೋರಿಯಾಸಿಸ್ದು ಲಕ್ಷಣ ಯಾವುವು? ಚರ್ಮದ ಮೇಲೆ ದಪ್ಪವಾದ ಕೆಂಪು ಬಣ್ಣದ ತೇಪೆಗಳು ಅಥವಾ ಪದರುಗಳು, ಅದರ ಮೇಲೆ ಬಿಳಿಯ ಅಥವಾ ಬೆಳ್ಳಿ ಬಣ್ಣದ ಸಿಪ್ಪೆಗಳು, ಸ್ಕೇಲ್ಸ್ ಅಂತ ಹೇಳ್ತೀವಿ. ಮತ್ತು ಸೋರಿಯಾಸಿಸ್ ಪೇಷಂಟ್ಸ್ಗೆ ಯೂಶ್ವಲಿ ಇಚ್ಚಿಂಗ್ ಅಂದರೆ ತುರಿಕೆ ಅಥವಾ ನವೆ, ಉರಿ ಉಂಟಾಗಬಹುದು. ಚರ್ಮ ಸ್ವಲ್ಪ ಡ್ರೈ ಆಗಿ ಒಣದಾಗಿ ಬಿರುಕು ಬಿಡುತ್ತದೆ. ತೀವ್ರ ತುರಿಕೆಯಿಂದ ರಕ್ತಸ್ರಾವವೂ ಆಗಬಹುದು. ಸೋರಿಯಾಸಿಸ್ ದೇಹದ ಮೇಲೆ ಎಲ್ಲಿ ಬೇಕಾದರೂ ಕಾಣಿಸಿಕೊಳ್ಳಬಹುದು, ಆದರೆ ಮೊಣಕೈ ಮತ್ತು ಮೊಣಕಾಲುಗಳು, ತಲೆಬುರುಡೆ ಸ್ಕ್ಯಾಲ್ಪ್, ಬೆನ್ನಿನ ಕೆಳಭಾಗ, ಹಸ್ತಗಳು ಮತ್ತು ಅಂಗಾಲುಗಳು ಪಾಮ್ಸ್ ಆ್ಯಂಡ್ ಸೋಲ್ಸ್ ಇವೆಲ್ಲ ಜಾಗಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಸೋರಿಯಾಸಿಸ್ದು ವಿವಿಧ ಪ್ರಕಾರಗಳಿವೆ. ಪ್ರತಿಯೊಂದು ಪ್ರಕಾರ ತನ್ನದೇ ಆದ ವಿಶಿಷ್ಟ ಲಕ್ಷಣಗಳು ಹೊಂದಿದೆ. ಸೊ ಮೊದಲನೇದಾಗಿ ಕ್ರಾನಿಕ್ ಪ್ಲಾಕ್ ಸೋರಿಯಾಸಿಸ್, ಇದು ಒಂದು ಕಾಮನ್ ಟೈಪ್ ಆಫ್ ಸೋರಿಯಾಸಿಸ್, ಅತ್ಯಂತ ಸಾಮಾನ್ಯವಾದ ವಿಧ. ಇದರಲ್ಲಿ ಕೆಂಪು ಒಣ ತೆಪ್ಪೆಗಳು ಮೇಲೆ ಬಿಳಿ ಬಿಳಿ ಸಿಪ್ಪೆಗಳು ಕಾಣಿಸಿಕೊಳ್ಳುತ್ತದೆ. ನೆಕ್ಸ್ಟ್ ಬರೋದು ಗಟ್ಟೆಡ್ ಸೋರಿಯಾಸಿಸ್, ಇದು ಯೂಶ್ವಲಿ ಮಕ್ಕಳಲ್ಲಿ ಮತ್ತು ಯುವಕರಲ್ಲಿ ಜಾಸ್ತಿ ಕಾಣಿಸುತ್ತದೆ. ಮೈ ಮೇಲೆ ಸಣ್ಣ ಸಣ್ಣ ಕೆಂಪು ಗುಳ್ಳೆಗಳು ಇರುತ್ತವೆ. ಪಸ್ಟುಲಾ ಸೋರಿಯಾಸಿಸ್, ಮೈ ಮೇಲೆ ಕಿವು ತುಂಬಿದ ಗುಳ್ಳೆಗಳು ಇರುತ್ತವೆ. ನೆಕ್ಸ್ಟ್ ಕಾಮನ್ ಇರೋದು ಸ್ಕ್ಯಾಲ್ಪ್ ಸೋರಿಯಾಸಿಸ್, ತಲೆಯಲ್ಲಿ ಇದು ಹೊಟ್ಟು ಅಥವಾ ಡ್ಯಾಂಡ್ರಫಿಂದ ಸ್ಟಾರ್ಟ್ ಆಗಿ ಆ ಹೊಟ್ಟೆ ಕಿವಿಯ ಹಿಂದೆ ಮತ್ತು ಕುತ್ತಿಗೆ ಮೇಲೆ ಬಿದ್ದು ಬಿದ್ದು ಕೆಂಪು ತೇಪೆಗಳು ಆಗಿರುತ್ತವೆ. ನೇಲ್ ಸೋರಿಯಾಸಿಸ್, ಉಗುರು ಸೋರಿಯಾಸಿಸ್, ಇದರಲ್ಲಿ ಉಗುರುಗಳ ಅಸಹಜ ಬೆಳವಣಿಗೆ ಮತ್ತು ಹೊಂಡೆಗಳು ಪಿಟ್ಸ್ ಅಂತ ಹೇಳ್ತೀವಲ್ಲ ಅದು ಸ್ಟಾರ್ಟ್ ಆಗುತ್ತೆ. ಇರೈಥ್ರೋಡರ್ಮಿಕ್ ಸೋರಿಯಾಸಿಸ್, ಇದು ಒನ್ ಟೈಪ್ ಆಫ್ ಸೀವಿಯರ್ ಟೈಪ್ ಆಫ್ ಸೋರಿಯಾಸಿಸ್, ಇದರಲ್ಲಿ ದೇಹದ 90% ಅಂದರೆ ಚರ್ಮದ ಮೇಲೆ ಕೆಂಪು ಪದರಗಳು ಮತ್ತು ಬಿಳಿ ಸಿಪ್ಪೆಗಳಿರುತ್ತವೆ. ಸೊ ಇದು ಕ್ರಾನಿಕ್ ಕಂಡೀಷನ್ ಇರೋದ್ರಿಂದ ಈ ಥರ ಪೇಷಂಟ್ಸನ್ನು ನಾವು ಹಾಸ್ಪಿಟಲೈಸ್ ಮಾಡಿ ಚಿಕಿತ್ಸೆ ಸ್ಟಾರ್ಟ್ ಮಾಡಬೇಕು. ಸೊ ಇದುವರೆಗೆ ನಾವು ಸೋರಿಯಾಸಿಸ್ನ ಸ್ವರೂಪ ಮತ್ತು ಅದು ದೇಹದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ತಿಳಿದುಕೊಂಡಿದ್ದೆವು. ಈಗ ಅತ್ಯಂತ ಮುಖ್ಯವಾದ ಮತ್ತೊಂದು ವಿಷಯವನ್ನು ನೋಡೋಣ. ಡಾಕ್ಟರ್, ನಾನು ಸರಿಯಾಗೇ ಇದ್ದೆ, ಇದ್ದಕ್ಕಿದ್ದಂತೆ ಈ ಕಲೆಗಳು ಮತ್ತೆ ಏಕೆ ಶುರುವಾದವು? ಈ ಪ್ರಶ್ನೆ ಸುಮಾರು ಪೇಷಂಟ್ಸ್ ತಮ್ಮನ್ನು ಕೇಳ್ತಾರೆ. ಸೊ ಈ ಟ್ರಿಗರ್ಸನ್ನು ನಾವು ನೋಡ್ಕೋಬೇಕು. ಟ್ರಿಗರ್ಸ್ ಅಂದರೆ ಪ್ರಚೋದಕಗಳು. ಸೊ ಈ ಟ್ರಿಗರ್ಸ್ ಯಾವ್ಯಾವು ಅಂದರೆ ಮಾನಸಿಕ ಒತ್ತಡ ಅಥವಾ ಸ್ಟ್ರೆಸ್, ಸೋಂಕುಗಳು, ಇನ್ಫೆಕ್ಷನ್ಸ್ ಎಸ್ಪೆಷಲಿ ಶ್ವಾಸಕೋಶದ ಅಥವಾ ಗಂಟಲಿನ ಸೋಂಕುಗಳು, ಅಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್, ಅತಿಯಾದ ಚಳಿ ಮತ್ತು ಒಣ ಹವಾಮಾನ ವಿಂಟರ್ ಸೀಸನ್, ಧೂಮಪಾನ ಮತ್ತು ಮದ್ಯಪಾನ, ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ಕನ್ಸಂಪ್ಷನ್, ಕೆಲವು ಔಷಧಿಗಳು ಯಾವುದಂದರೆ ಪೇನ್ ಕಿಲ್ಲರ್ಸ್, NSAIDs, ಆ್ಯಂಟಿ ಮಲೇರಿಯಲ್ಸ್ ಅಥವಾ ಬಿಪಿಗೆ ತಗೋತಿರುವ ಬೀಟಾ ಬ್ಲಾಕರ್ಸ್, ಇವೆಲ್ಲದರಿಂದ ಸೋರಿಯಾಸಿಸ್ ಟ್ರಿಗರ್ ಆಗುತ್ತೆ. ಸೊ ಇದು ಯಾಕೆ ಮುಖ್ಯ ಅಂತಂದರೆ ನಾವು ಈ ಪ್ರಚೋದಕಗಳನ್ನು ಗುರುತಿಸಿ ಅವುಗಳನ್ನು ತಡೆದರೆ ಸೋರಿಯಾಸಿಸ್ ಆಗುವ ಚಾನ್ಸಸ್ ಮತ್ತು ಅದರ ಎಪಿಸೋಡ್ಸನ್ನು ನಾವು ಕಡಿಮೆ ಮಾಡಬಹುದು. ಈಗ ಸೋರಿಯಾಸಿಸ್ ಬಗ್ಗೆ ನಮ್ಮ ಸಮಾಜದಲ್ಲಿ ಅನೇಕ ತಪ್ಪು ತಿಳುವಳಿಕೆಗಳಿವೆ. ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತಿರುತ್ತದೆವೇ? ಇದು ಕೆಟ್ಟ ಕರ್ಮದ ಫಲವೇ? ಡಾಕ್ಟರ್, ನನ್ನಿಂದ ನನ್ನ ಮಕ್ಕಳು ಮೊಮ್ಮಕ್ಕಳಿಗೂ ಈ ಕಾಯಿಲೆ ಬರುತ್ತಾ? ಸೊ ನೆನಪಿಡಿ, ಸೋರಿಯಾಸಿಸ್ ಸಾಂಕ್ರಾಮಿಕ ಕಾಯಿಲೆ ಅಲ್ಲ. ಸೋರಿಯಾಸಿಸ್ ಪೇಷಂಟ್ಸ್ನ ಮುಟ್ಟುವುದರಿಂದ, ಅವರ ಬಟ್ಟೆ ಟಾವಲ್ ವಸ್ತುಗಳನ್ನು ಹಂಚಿಕೊಳ್ಳುವುದರಿಂದ ಯಾವುದೇ ಕಾರಣಕ್ಕೂ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವುದಿಲ್ಲ. ದಯವಿಟ್ಟು ಸೋರಿಯಾಸಿಸ್ ಪೇಷಂಟ್ಸನ್ನು ಸಾಮಾಜಿಕವಾಗಿ ದೂರವಿಡಬೇಡಿ. ಇನ್ನು ಸ್ವಲ್ಪ ಜನ ಸೋರಿಯಾಸಿಸ್ ಕೇವಲ ಚರ್ಮದ ಕಾಯಿಲೆ ಅಷ್ಟೇ ಎಂದು ಅಂದ್ಕೊಳ್ತಾರೆ. ಆದರೆ ಸೋರಿಯಾಸಿಸ್ ಬರೀ ಚರ್ಮದ ಅಲ್ಲದೆ ಇತರ ಪ್ರಮುಖ ಅಂಗಾಂಗಗಳಿಗೂ ಹಾನಿ ಮಾಡಬಹುದು. ಸೊ ಜಾಯಿಂಟ್ಸ್ ಇನ್ವಾಲ್ವ್ ಆದರೆ ಅದನ್ನು ನಾವು ಸೋರಿಯಾಟಿಕ್ ಅರ್ಥ್ರೈಟಿಸ್ ಅಥವಾ ಸೋರಿಯಾಟಿಕ್ ಸಂಧಿವಾತ ಅಂತ ಹೇಳುತ್ತೇವೆ. ಕೈ ಮತ್ತು ಕಾಲಿನ ಕೀಲುಗಳಲ್ಲಿ ನೋವು, ಊತ ಮತ್ತು ಬಿಗಿತ ಉಂಟಾಗುತ್ತದೆ. ಹೃದಯ ಮತ್ತು ರಕ್ತನಾಳದ ವ್ಯವಸ್ಥೆ, ಸೋರಿಯಾಸಿಸ್ ರೋಗಿಗಳಲ್ಲಿ ಯೂಶಲಿ ಹೈಪರ್ ಟೆನ್ಷನ್, ಅಥೆರೋಸ್ಕ್ಲೆರೋಸಿಸ್ ಮತ್ತು ಹೃದಯಘಾತ ಬರುವ ಚಾನ್ಸಸ್ ಕೂಡ ಇರುತ್ತೆ. ಮಾನಸಿಕ ಅನಾರೋಗ್ಯ, ದೀರ್ಘಕಾಲಿಕ ಕಾಯಿಲೆ ಆಗಿರುವುದರಿಂದ ಸೋರಿಯಾಸಿಸ್ ರೋಗಿಗಳು ಸಾಮಾನ್ಯವಾಗಿ ಖೀನತೆ ಅಂದರೆ ಡಿಪ್ರೆಷನ್ ಮತ್ತು ತೀವ್ರ ಮಾನಸಿಕ ಒತ್ತಡವನ್ನು ಅನುಭವಿಸುತ್ತಾರೆ. ನೆಕ್ಸ್ಟ್, ಸೋರಿಯಾಸಿಸ್ ಪೇಷಂಟ್ಸ್ ಯಾವ ತರಹದ ಆಹಾರ ಸೇವಿಸಬಹುದು? ಹೆಚ್ಚಾಗಿ ನಾವು ಹಣ್ಣುಗಳನ್ನು ಮತ್ತು ಸೊಪ್ಪು ತರಕಾರಿಗಳನ್ನು ಸೇವಿಸಬೇಕು. ಈ ಹಣ್ಣುಗಳಲ್ಲಿ ಮತ್ತು ಸೊಪ್ಪು ತರಕಾರಿಗಳಲ್ಲಿ ವೈಟಮಿನ್ಸ್, ಮಿನರಲ್ಸ್ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಇರುವುದರಿಂದ ನಮ್ಮ ದೇಹದಲ್ಲಿರುವ ಊತವನ್ನು ಇದನ್ನು ಕಡಿಮೆ ಮಾಡುತ್ತೆ. ಆರೋಗ್ಯಕರ ಕೊಬ್ಬುಗಳನ್ನು ಸೇವಿಸಿ. ಏನು ಬರುತ್ತೆ? ಮೀನು ಅಥವಾ ಸಾಲ್ಮನ್ ಫಿಶ್, ಅಗಸೆ ಬೀಜಿನ ಎಣ್ಣೆ, ಫ್ಲ್ಯಾಕ್ಸೀಡ್ ಆಯಿಲ್, ಆಲಿವ್ ಆಯಿಲ್, ಇವೆಲ್ಲರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತದೆ. ಸೊ ಇವೆಲ್ಲ ಸೇರಿ ಅದು ಏನು ಇನ್ಫ್ಲಮೇಷನ್ ಇರುತ್ತಲ್ಲ ದೇಹದಲ್ಲಿ, ಅದೆಲ್ಲ ಕಡಿಮೆ ಮಾಡುತ್ತೆ. ನೆಕ್ಸ್ಟ್, ಯಾವ ಆಹಾರ ಸೇವಿಸಬಾರದು? ಮದ್ಯಪಾನ, ದಟ್ ಇಸ್ ಅಲ್ಕೋಹಾಲ್, ಶರಿ, ಇದೆಲ್ಲ ಸೇವನೆಯನ್ನು ಸಂಪೂರ್ಣವಾಗಿ ಬಿಡಬೇಕು. ಕೆಂಪು ಮಾಂಸ, ರೆಡ್ ಮೀಟ್, ಪ್ಯಾಕೇಜ್ಡ್ ಫುಡ್ಸ್, ಏನು ಚಿಪ್ಸ್ ಇರುತ್ತಲ್ಲ, ಹಾಲು ಮತ್ತು ಹಾಲಿನ ಪದಾರ್ಥಗಳನ್ನು ನಾವು ಸ್ವಲ್ಪ ಲಿಮಿಟೆಡ್ ಆಗಿ ತಗೊಳ್ಬೇಕು. ಸೊ ಇದೆಲ್ಲ ಆಹಾರ ಬಗ್ಗೆ ಆಯಿತು. ಈಗ ಸೋರಿಯಾಸಿಸನ್ನು ಡಯಾಗ್ನೋಸ್ ಹೇಗೆ ಮಾಡೋದು? ಕಾಮನ್ಲಿ ನಮ್ಮ ಹತ್ರ ಪೇಷಂಟ್ಸ್ ಬಂದಾಗ ನಾವು ಜಸ್ಟ್ ಎಕ್ಸಾಮಿನೇಷನ್ ಮಾಡಿ ಕ್ಲಿನಿಕಲಿ ಅವರಿಗೆ ಸೋರಿಯಾಸಿಸ್ ಇದೆ ಅಂತ ಹೇಳ್ತೀವಿ. ಏನಾದರೂ ಕನ್ಫ್ಯೂಷನ್ ಇದ್ದರೆ ಸ್ವಲ್ಪ ಡರ್ಮಸ್ಕೋಪ್ ಇರುತ್ತೆ. ಸೊ ಡರ್ಮಸ್ಕೋಪ್ ತೊಗೊಂಡ್ಬಿಟ್ಟು ಎಕ್ಸಾಮಿನ್ ಮಾಡಿ ಡರ್ಮಸ್ಕೋಪಿ ಫೈಂಡಿಂಗ್ಸಿಂದ ನಾವು ಸೋರಿಯಾಸಿಸ್ ಅಂತ ಹೇಳ್ತೀವಿ. ಇನ್ನೂ ನಮ್ಗೆ ಕನ್ಫರ್ಮೇಷನ್ ಬೇಕೇ ಅಂತಂದರೆ ನಾವು ಚರ್ಮ ಪರೀಕ್ಷೆ, ದಟ್ ಇಸ್ ಬಯೋಪ್ಸಿ ಅಂತ ಮಾಡಿ ಅದನ್ನು ಕನ್ಫರ್ಮ್ ಆಗಿ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಈಗ ಈ ಸೋರಿಯಾಸಿಸ್ಗೆ ಪರಿಹಾರವೇನು? ಸೋರಿಯಾಸಿಸ್ ಒಂದು ದೀರ್ಘಕಾಲಿಕ ಕಾಯಿಲೆ ಆಗಿರೋದ್ರಿಂದ ಆಧುನಿಕ ವೈದ್ಯಕೀಯ ವಿಜ್ಞಾನದಲ್ಲಿ ಇದಕ್ಕೆ ಅತ್ಯುತ್ತಮ ನಿಯಂತ್ರಣ ವಿಧಾನಗಳು ಲಭ್ಯವಿದೆ. ಉದಾಹರಣೆಗೆ ಮಧುಮೇಹ, ದಟ್ ಇಸ್ ಡಯಾಬಿಟೀಸ್ ಬಂದಾಗ ಅದನ್ನು ಸಂಪೂರ್ಣವಾಗಿ ಗುಣಪಡಿಸಲು ಸಾಧ್ಯವಿಲ್ಲ. ಆದರೆ ಸರಿಯಾದ ಔಷಧಿ ಮತ್ತು ಜೀವನ ಶೈಲಿಯಿಂದ ಸಾಮಾನ್ಯ ಜೀವನ ನಡೆಸಲು ಸಾಧ್ಯವಿದೆ. ಸೋರಿಯಾಸಿಸ್ ಕೂಡ ಅದೇ ರೀತಿ. ನಾವು ಕಲೆಗಳನ್ನು ಸಂಪೂರ್ಣವಾಗಿ ಮಾಯ ಮಾಡಬಹುದು ಮತ್ತು ಅದನ್ನು ದೀರ್ಘಕಾಲವರೆಗೆ ನಿಯಂತ್ರಣದಲ್ಲಿ ಇಡಬಹುದು. ಸೊ ಯಾವುದೇ ಚಿಕಿತ್ಸೆಯಷ್ಟೇ ನಿಮ್ಮ ಜೀವನ ಶೈಲಿಯ ನಿರ್ವಹಣೆಯು ಮುಖ್ಯ. ದಟ್ ಇಸ್ ಲೈಫ್ ಸ್ಟೈಲ್ ಚೇಂಜಸ್ ಬಹಳ ಮುಖ್ಯ. ಈ ಲೈಫ್ ಸ್ಟೈಲ್ ಚೇಂಜಸ್ಸಲ್ಲಿ ಫಸ್ಟ್ ಇರೋದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಒತ್ತಡ ನಿರ್ವಹಣೆ. ಇದನ್ನು ಹೇಗೆ ಮಾಡೋದು? ಯೋಗ, ಧ್ಯಾನ ಮತ್ತು ನಿಯಮಿತ ವ್ಯಾಯಾಮದಿಂದ ಒತ್ತಡವನ್ನು ನಿಯಂತ್ರಿಸಬಹುದು. ಧೂಮಪಾನ ಮತ್ತು ಮದ್ಯಪಾನವನ್ನು ತಕ್ಷಣ ನಿಲ್ಲಿಸಿ. ಸಮತೋಲಿತ ಆಹಾರ, ದಟ್ ಇಸ್ ಬ್ಯಾಲೆನ್ಸ್ಡ್ ಫುಡ್, ವಿಶೇಷವಾಗಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುವ, ದಟ್ ಇಸ್ ಮೀನು, ಅಗಸೆ ಬೀಜ ಎಣ್ಣೆ, ಆಲಿವ್ ಆಯಿಲ್, ಇದೆಲ್ಲ ಇರುವ ಪದಾರ್ಥಗಳನ್ನು ನಾವು ಜಾಸ್ತಿ ತಿನ್ನಬೇಕು. ಅಧಿಕ ತೂಕವಿದ್ದರೆ, ಒಬೆಸಿಟಿ ಅಥವಾ ತುಂಬ ಫ್ಯಾಟ್ ಇದ್ದರೆ ಆ ಫ್ಯಾಟ್ ಲಾಸ್ ಮಾಡಬೇಕು. ತೂಕ ಇಳಿಕೆ ಅತ್ಯಗತ್ಯ. ಸೊ ಇದೆಲ್ಲ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿದ್ಮೇಲೆ ನೆಕ್ಸ್ಟ್ ಬರೋದು ಇಂಪಾರ್ಟೆಂಟ್ ಆಗಿ ನಮ್ಮದು ಮ್ಯಾನೇಜ್ಮೆಂಟ್. ದಟ್ ಇಸ್ ಟಾಪಿಕಲ್ ಟ್ರೀಟ್ಮೆಂಟ್, ಫೋಟೋಥೆರಪಿ, ಸಿಸ್ಟಮಿಕ್ ಟ್ರೀಟ್ಮೆಂಟ್ ಮತ್ತು ಬಯೋಲಾಜಿಕಲ್ಸ್. ಈಗ ಇದು ಟಾಪಿಕಲ್ ಟ್ರೀಟ್ಮೆಂಟ್ ಅಂದರೆ ಇವುಗಳು ಚರ್ಮದ ಮೇಲೆ ನೇರವಾಗಿ ಹಚ್ಚುವ ಕ್ರೀಮ್ಗಳು ಮತ್ತು ಲೋಷನ್ಗಳು. ಇದರಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇರೋದು ಮಾಯಿಶ್ಚರೈಸರ್ಸ್. ಎಲ್ಲ ಪೇಷಂಟ್ಸ್ಗೆ ನಾವು ಮಾಯಿಶ್ಚರೈಸರ್ಸ್ ಖಂಡಿತ ಕೊಡ್ತೀವಿ. ಈಗ ಮಾಯಿಶ್ಚರೈಸರ್ಸ್ ಹೇಗೆ ಹಚ್ಕೊಳ್ಳೋದಂತಂದರೆ, ಸ್ನಾನ ಆಗಿದ ತಕ್ಷಣ ಯಾವಾಗ ಮೈ ಒದ್ದೆ ಇರುತ್ತೋ ಆವಾಗಲೇ ಈ ಮಾಯಿಶ್ಚರೈಸರ್ ಹಚ್ಕೋಬೇಕು. ಇದು ಮಾಡಿರೋದ್ರಿಂದ ಚೆನ್ನಾಗಿ ಆ ಮಾಯಿಶ್ಚರೈಸರ್ ಚರ್ಮದಲ್ಲಿ ಅಬ್ಸಾರ್ಬ್ ಆಗುತ್ತೆ. ಆಮೇಲೆ ಕಡಿಮೆ ಕ್ವಾಂಟಿಟಿ ನಾವು ಬಳಸ್ಬೋದು. ಸೊ ನೀವು ಎಷ್ಟು ಹೆಚ್ಚಾಗಿ ಮಾಯಿಶ್ಚರೈಸರ್ ಬಳಸ್ತಿರೋ ಅಷ್ಟೇ ನಿಮ್ಮ ಸ್ಕಿನ್ ಇನ್ನು ಮಾಯಿಶ್ಚರೈಸ್ಡ್ ಆಗಿರುತ್ತೆ, ತಂಪಾಗಿರುತ್ತೆ. ಸೊ ಈ ಸ್ಕಿನ್ನನ್ನು ನಾವು ಒಣಗಲು ಬಿಡಲೇಬಾರದು. ನೆಕ್ಸ್ಟ್ ಇರೋದು ಸ್ಟಿರಾಯ್ಡ್ ಕ್ರೀಮ್ಸ್. ಸೊ ಈ ಸ್ಟಿರಾಯ್ಡ್ ಕ್ರೀಮ್ಸ್ ಏನು ಮಾಡುತ್ತಂತಂದರೆ, ನಮ್ಮ ದೇಹದ ಚರ್ಮದ ಮೇಲೆ ಏನಿರುವ ಕೆಂಪಾದ ತೇಪೆಗಳು ಇರುತ್ತವ ಅದನ್ನು ಅದು ಕಡಿಮೆ ಮಾಡುತ್ತೆ. ಬಟ್ ಈ ಸ್ಟಿರಾಯ್ಡ್ ಕ್ರೀಮ್ಸ್ಗಳನ್ನು ವೈದ್ಯರ ಸಲಹೆ ಮೇರೆಗೆ ನಿರ್ದಿಷ್ಟ ಅವಧಿಗೆ ಮಾತ್ರ ಬಳಸಬೇಕು. ನೆಕ್ಸ್ಟ್ ಬರೋದು ಪ್ರೋಟೀನ್ ಸಪ್ಲಿಮೆಂಟೇಷನ್ ಅಥವಾ ವೈಟಮಿನ್ ಡಿ ಸಪ್ಲಿಮೆಂಟ್. ಈ ಸೋರಿಯಾಸಿಸ್ ಅಲ್ಲಿ ಸಿಪ್ಪೆಗಳಿರ್ತವಲ್ಲ ಅದರಲ್ಲಿ ಪ್ರೋಟೀನ್ ಅಂಶ ಇರುತ್ತದೆ. ಸೊ ಹೇಗೆ ಈ ಸಿಪ್ಪೆಗಳು ಉದುರಿದಾಗ ಪ್ರೋಟೀನ್ಸ್ ಕೂಡ ಆಚೆ ಹೋಗುತ್ತೆ. ಅದಕ್ಕೆ ನಾವು ಪ್ರೋಟೀನ್ ರಿಚ್ ಫುಡ್ಸ್ ಅಥವಾ ಪ್ರೋಟೀನ್ ಸಪ್ಲಿಮೆಂಟೇಷನ್ ಕೊಡಲೇಬೇಕಾಗುತ್ತೆ. ನೆಕ್ಸ್ಟ್ ಬರೋದು ಫೋಟೋಥೆರಪಿ. ಮುಖ್ಯವಾಗಿ ನಾವು ನ್ಯಾರೋ ಬ್ಯಾಂಡ್ ಯುವಿ ಬಿ ಬೆಳಕನ್ನು ಬಳಸುತ್ತೇವೆ. ಈ ಬೆಳಕು ಚರ್ಮದಲ್ಲಿನ ರೋಗ ನಿರೋಧಕ ಕೋಶಗಳು, ದಟ್ ಇಸ್ ಟಿ ಸೆಲ್ಸ್, ಅದರ ಚಟುವಟಿಕೆಯನ್ನು ನಿಧಾನಗೊಳಿಸುತ್ತದೆ. ಇದರಿಂದ ಉರಿ ಅಥವಾ ಇನ್ಫ್ಲಮೇಷನ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬರೋದು ಸಿಸ್ಟಮಿಕ್ ಅಥವಾ ಓರಲ್ ಟ್ಯಾಬ್ಲೆಟ್ಸ್ ಏನು ತಗೋಬೇಕಲ್ಲ ಅದು. ಇದರಲ್ಲಿ ನಾವು ಮಿಥೋಟ್ರೆಕ್ಸೇಟ್ ಮತ್ತು ಸೈಕ್ಲೋಸ್ಪೋರಿನ್ ಯೂಸ್ ಮಾಡ್ತೀವಿ. ಇವೆರಡಕ್ಕೂ ನಾವು ಲಿವರ್ ಮತ್ತು ಕಿಡ್ನಿ ಫಂಕ್ಷನ್ಸನ್ನು ರಿಪೀಟೆಡ್ಲಿ ಟೆಸ್ಟ್ ಮಾಡಿ ಮಾಡಿ ಇನ್ವೆಸ್ಟಿಗೇಟ್ ಮಾಡಿನೇ ಇದು ಕೊಡಬೇಕಾಗುತ್ತೆ. ಇವು ಎರಡೂ ಕೂಡ ನಾವು ವೈದ್ಯರ ಸಲಹೆಯಿಂದನೇ ತಗೊಳ್ಬೇಕಾಗುತ್ತೆ. ಈಗ ಬರೋದು ಒಂದು ಸೋರಿಯಾಸಿಸ್ ಚಿಕಿತ್ಸೆಯಲ್ಲಿ ಇತ್ತೀಚಿನ ದೊಡ್ಡ ಕ್ರಾಂತಿ, ದಟ್ ಇಸ್ ಬಯೋಲಾಜಿಕಲ್ಸ್. ಇವೆಲ್ಲ ಈಗ ಬಂದಿರೋದು ಒಂದು ಇಂಜೆಕ್ಷನ್ ರೂಪದಲ್ಲಿ ಸೋರಿಯಾಟಿಕ್ ಟ್ರೀಟ್ಮೆಂಟ್. ಇವೆಲ್ಲ ನಾವು ಕ್ರಾನಿಕ್ ಪೇಷಂಟ್ಸಲ್ಲಿ ಅಥವಾ ತುಂಬ ರೀಕರೆನ್ಸ್ ಆಗ್ತಿದೆ ಅಂತಂದರೆ ನಾವು ಪೇಷಂಟ್ಸ್ಗೆ ಬಯೋಲಾಜಿಕಲ್ಸ್ ಕೊಡ್ತೀವಿ. ಸೊ ಕೊನೆಯದಾಗಿ ನಾನು ಏನು ಹೇಳಬೇಕಂದ್ರೆ, ಸೋರಿಯಾಸಿಸ್ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿಡಲು ಸರಿಯಾದ ಸಮಯಕ್ಕೆ, ಅಂದರೆ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳದ ತಕ್ಷಣ ಸರಿಯಾದ ವೈದ್ಯರಿಂದ, ದಟ್ ಇಸ್ ಚರ್ಮ ರೋಗ ತಜ್ಞರಿಂದ ಸರಿಯಾದ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬೇಕು. ನಿಮ್ಮ ಕಾಯಿಲೆಯನ್ನು ನಿರ್ಲಕ್ಷಿಸಬೇಡಿ ಎಂದು ಹೇಳುತ್ತಾ ನಾನು ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಡಾಕ್ಟ್ರು, ಇಷ್ಟೊತ್ತು ಸೋರಿಯಾಸಿಸ್ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೀರಿ ನಮ್ಮ ಕೇಳುಗರಿಗೆ. ಕೇಳುಗರೆ, ಒಂದು ಮನವಿ, ಇದು ಸೋರಿಯಾಸಿಸ್ ಕುರಿತು ಕಾರ್ಯಕ್ರಮ ಆಗಿದೆ. ಸೋರಿಯಾಸಿಸ್ ಕುರಿತನೇ ತಾವು ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನು ಕೇಳಬೇಕು. ಒಬ್ಬರು ಒಂದು ಅಥವಾ ಎರಡು ಪ್ರಶ್ನೆಗಳನ್ನು ಕೇಳಿದರೆ ಬೇರೆಯವ್ರಿಗೂ ಅದು ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ, ಮತ್ತು ಬೇರೆಯವರ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಸಿಗುತ್ತೆ, ಅವರಿಗೆ ತಮ್ಮ ಸಮಸ್ಯೆಯಿಂದ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ದಯಮಾಡಿ ಇದಕ್ಕೆ ಅವಕಾಶ ಮಾಡಿಕೊಡ್ರಿ. ಈಗ ಒಂದು ಕರೆ ಇದೆ ಡಾಕ್ಟ್ರೇ, ನೋಡೋಣ. ಹಲೋ, ಹಲೋ ರೀ, ನಮಸ್ಕಾರ, ಯಾರು ಮಾತಾಡೋದು? ಡಾಕ್ಟರ್ ಇದ್ದಾರೆ, ಪ್ರಶ್ನೆ ನೇರವಾಗಿ ಕೇಳ್ರಿ. ಸೊ ಏನಾದ್ರೂ ಹಿಂಗ್ ಕೆಂಪು ಕೆಂಪು ದಪ್ಪ ಪದರುಗಳು ಇದಾವೆ, ಜಸ್ಟ್ ಹೊಟ್ಟಿದೆ. ಓಕೆ, ಸೊ ಇದನ್ನ ನೀವು ಏನಂತಂದ್ರೆ, ಇದು ನಾರ್ಮಲ್ ಡ್ಯಾಂಡ್ರಫ್ ಇರುತ್ತದ್ರಿ. ಸೊ ನಾರ್ಮಲ್ ಆಂಟಿ ಡ್ಯಾಂಡ್ರಫ್ ಶಾಂಪೂಸ್ ಯೂಸ್ ಮಾಡಿದ್ರೆ ನಡೆಯುತ್ತೆ. ಸೊ ನೀವು ಚರ್ಮರೋಗ ತಜ್ಞರ ಕಡೆ ಬಂದ್ರೆ ಅದನ್ನ ನಾವು ಆಂಟಿ ಡ್ಯಾಂಡ್ರಫ್ ಶಾಂಪೂಸ್ ನಿಮ್ಗೆ ಕನ್ಸಲ್ಟ್ ಮಾಡಿ ನಿಮ್ ಟ್ರೀಟ್ಮೆಂಟ್ ಕೊಡ್ಬೋದು. ಇಲ್ಲ, ಅದಕ್ಕೆ ಶಾಂಪೂಸ್ ಅಂತ ಬರುತ್ತೆ. ಸೊ ಅದು ಸಪರೇಟ್ ಶಾಂಪೂಸ್ ಇರುತ್ತೆ, ಅದನ್ನ ನೀವು ಯೂಸ್ ಮಾಡ್ಬೋದು. ನಮಸ್ತೆ, ನಮಸ್ತೆ ರೀ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇನ್ನೊಂದು ಕರೆ ಇದೆ ಡಾಕ್ಟರ್. ಹಲೋ, ಹಲೋ ಡಾಕ್ಟರ್. ಯಾರ್ರಿ ಮಾತಾಡೋದು? ಹನುಮಸಾಗರ್ ಅಂತ ಹೇಳಿ ಬಾಗಲಕೋಟೆಯಿಂದ ಮಾತಾಡ್ಕತ್ತೀನಿ. 25 ವರ್ಷ ಓಲ್ಡ್. ಇದು ಸೋರಿಯಾಸಿಸ್ ಮೋಸ್ಟ್ಲಿ ಹೆರಿಟರಿನೂ ಬರ್ಬೋದು. ಆಮೇಲೆ ಬಂದಾಗ ಅದ್ರ ಮೇಲೆ ಲಿಕ್ವಿಡ್ ಪ್ಯಾರಾಫಿನ್ ಉಪಯೋಗ ಮಾಡ್ಕೊಂಡ್ರೆ ಎಷ್ಟು ಉಪಯೋಗ ಆಗ್ತದೆ? ಮತ್ತೆ ಫೋಟೋಥೆರಪಿ ಎಷ್ಟು ದಿವಸ ಯೂಸ್ ಮಾಡ್ಬೋದು? ಇನ್ನೋ ಒಂದೊಂದು ಫಾರಿನ್ ದ ಟೆಕ್ನಾಲಜಿ ಬಹಳ ಅಡ್ವಾನ್ಸ್ ಆಗಿದೆ, ಅವ್ರ ಸ್ಕಿನ್ ರಿಪ್ಲೇಸ್. ಹಲೋ, ಕರೆ ಕಟ್ ಆಯ್ತು ತಾಂತ್ರಿಕ ದೋಷದಿಂದ, ನೋಡೋಣ ಮುಂದೆ. ಹಲೋ, ಹಲೋ, ಹಲೋ, ನಮಸ್ಕಾರ ರೀ, ಯಾರು ಮಾತಾಡೋದು? ಮಂಜುನಾಥ್ ನಾಡಗೇರ್ ಅಂತ, ಹಳೆ ಹುಳಿಯಿಂದ. ನಾಡಗೇರ್ ಅವರೇ, ಪ್ರಶ್ನೆ ಒಂದೇ ಇರಲಿ, ನೇರವಾಗಿರಲಿ, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ತೆ ಮಂಜುನಾಥ್ ಅವರೇ. ಹಲೋ, ಹಾಂ ಹೇಳ್ರಿ. ಬರ್ಲಾರಂಗ್ ಏನ್ ಕಾಳಜಿ ವಹಿಸ್ಬೇಕು ಬರ್ಲಾರ ನೋಡ್ಕೋಬೇಕಂದ್ರೆ? ಸೊ ಮಂಜುನಾಥ್ ಅವರೇ, ಈಗ ನಾನು ಹೇಳಿದ್ದು ಟ್ರಿಗರ್ಸ್ ಏನಿತ್ತಲ್ಲ ಅದನ್ನೆಲ್ಲ ನಾವು ಸ್ಟಾಪ್ ಮಾಡಬೇಕಾಗುತ್ತೆ. ಅಂದರೆ ಆಲ್ಕೋಹಾಲ್ ಕನ್ಸಂಪ್ಷನ್, ಮದ್ಯಪಾನ ಸ್ಟಾಪ್ ಮಾಡಬೇಕಾಗುತ್ತೆ. ಆಹಾರ ಏನೇನಿರುತ್ತೆ ಅದು ತೊಗೋಬೇಕು, ತೊಗೊಳ್ಬಾರ್ದು ಅಂತ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ಅದೆಲ್ಲ ನಾವು ಯೂಸ್ ಮಾಡಬೇಕು. ನೆಕ್ಸ್ಟ್ ಬರೋದು, ನಮ್ಮ ಸ್ಕಿನ್ನನ್ನು ಯಾವಾಗಲೂ ನಾವು ಮಾಯಿಶ್ಚರೈಸ್ಡ್ ಇರಬೇಕು. ಸೊ ಇದು 3-4 ಥಿಂಗ್ಸ್ ನೀವು ಮಾಡಿದರೆ, ಆ ಟ್ರಿಗರ್ಸನ್ನು ನೀವು ಸ್ಟಾಪ್ ಮಾಡಿದರೆ ನಿಮ್ಮ ಸೋರಿಯಾಸಿಸ್ ಸ್ವಲ್ಪ ಎಪಿಸೋಡ್ಸ್ ಏನಿದೆ ಕಂಟ್ರೋಲಲ್ಲಿ ಇರುತ್ತೆ. ಸೊ ಅದನ್ನ ನೀವು ಬೆಳಗ್ಗೆ ಮತ್ತೆ ಸಾಯಂಕಾಲ ಸ್ನಾನ ಆಗಿದ ತಕ್ಷಣ ಯಾವಾಗ ಮೈ ಒದ್ದೆ ಇರುತ್ತಲ್ಲ, ಮಾಯಿಶ್ಚರೈಸರ್ಸ್. ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಯಾವ್ದಕ್ಕೂ ಒಂದ್ಸಲ ಹಾಸ್ಪಿಟ್ಲಿಗೆ ಬನ್ನಿ. ನಮಸ್ಕಾರ ಡಾಕ್ಟರ್. ಈ ಸೋರಿಯಾಸಿಸ್ ಯಾಕೆ ಬರುತ್ತೆ? ಸೊ ಇದು ಸೋರಿಯಾಸಿಸ್ ಅಲ್ಲಿ ಹೆರಿಡಿಟ್ರಿ ಕೂಡ ಸ್ವಲ್ಪ ಚಾನ್ಸಸ್ ಇರುತ್ತದ್ರಿ. ಅದು ಬಿಟ್ಟೆ ಮತ್ತೆ ಇಮ್ಯೂನ್ ಸಿಸ್ಟಮ್ ನಮ್ದೇನಿರುತ್ತಲ್ಲ, ಇಮ್ಯೂನ್ ಸಿಸ್ಟಮ್ ಸ್ವಲ್ಪ ಕಡಿಮೆ ಆದಾಗ ಸ್ವಲ್ಪ ನಮ್ದೇ ದೇಹದಲ್ಲಿರುವ ಟಿ ಸೆಲ್ಸ್ ಏನಿರುತ್ತೆ ನಮ್ದು ಅಗೇನ್ಸ್ಟ್ ಹೋಗ್ತಾ ಇರುತ್ತೆ. ಸೊ ಅದು ನಮ್ದು ಟಿ ಸೆಲ್ಸನ್ನೇ ಅದು ದಾಳಿ ಮಾಡಿಬಿಟ್ಟು ಅದನ್ನು ಹಾರ್ಮ್ಫುಲ್ ಆಗಿ ಮಾಡಿಬಿಟ್ಟು ಅವಾಗ ಅದು ಇಮ್ಯುನಿಟಿ ರಿಯಾಕ್ಷನ್ ಏನಿರುತ್ತೆ ಅದು ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ಇದು ಆಟೋ ಇಮ್ಯೂನ್ ಡಿಸೀಸ್ ಅಂತ ನಾವು ಹೇಳ್ತೀವಿ. ಓಕೆ, ಇನ್ನೊಂದು ಕರೆ ಇದೆ ನೋಡೋಣ. ಹಲೋ ಹಲೋ, ನಮಸ್ಕಾರ ರೀ, ಯಾರು ಮಾತಾಡೋದು? ನಮಸ್ತೆ ಮೇಡಮ್. ನಮಸ್ತೆ, ಹಿರೇಕೆರೆ ತಾಲೂಕಿನಿಂದ ಈಶ್ವರಪ್ಪ ಮಾತಾಡೋದು. ಹೇಳಿ ಈಶ್ವರಪ್ಪ. ಬೆಳಗಿನ ಜಾವ ನಮಗೆ ಬೆಳಿಗ್ಗೆ ಎದ್ದಾಗ ಕಣ್ಣೀರು ಮುಟ್ಟಿದ ಕೂಡಲೇ ಕೈ ಕಡ್ದು ಬರ್ತಾವಲ್ರಿ ಮೇಡಮ್, ಅವ್ರು ಸ್ವಲ್ಪ ಹೊತ್ತು. ಓಕೆ, ನಿಮಗೆ ಡಯಾಬಿಟೀಸ್ ಅಥವಾ ಮಧುಮೇಹ ಏನಾದರೂ ಇದೆಯಾ? ಸ್ವಲ್ಪ ಡಯಾಬಿಟೀಸ್ ಇದೆ. ಓಕೆ ಓಕೆ, ಅದು ಕೂಡ ಸ್ವಲ್ಪ ಕಂಟ್ರೋಲಲ್ಲಿದ್ದರೆ ಅದು ಆರಾಮಾಗುತ್ತೆ. ನೀವು ಕೂಡ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ಮಾಯಿಶ್ಚರೈಸರನ್ನು ಯೂಸ್ ಮಾಡಿ. ತುಂಬ ತುರಿಕೆ ಇತ್ತಂತಂದರೆ ಒಂದ್ಸಲ ಚರ್ಮ ರೋಗ ತಜ್ಞರನ್ನು ಭೇಟಿ ಮಾಡಿ. ಹಾಂ ಹಾಂ ಹಾಂ. ಸೊ ನಿಮ್ಮ ಡಯಾಬಿಟೀಸ್ ಸ್ವಲ್ಪ ನೀವು ಚೆಕ್ಕಲ್ಲಿ ಇಟ್ಕೋಬೇಕು. ಸರಿ ಮೇಡಮ್. ಓಕೆ ಓಕೆ, ನಮಸ್ಕಾರ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಲೋ ಹಲೋ ಡಾಕ್ಟರ್, ಈಗ ಈ ಸೋರಿಯಾಸಿಸ್ ಪ್ರಕಾರಗಳನ್ನು ಆವಾಗಲೇ ಹೇಳ್ತಾ ಇದ್ರಿ, ಅವು ಇನ್ನೊಂದ್ಸಲ ನಮ್ಮ ಕೇಳುವರೆಗೆ. ಓಕೆ, ಸೊ ಮುಖ್ಯವಾಗಿ ಫಸ್ಟ್ ಕಾಮನೆಸ್ಟ್ ಯಾವುದು 80% ಪೀಪಲ್ ಅಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಕ್ರಾನಿಕ್ ಪ್ಲಾಕ್ ಸೋರಿಯಾಸಿಸ್. ಇದು ಕ್ಲಾಸಿಕಲ್ ಇರುತ್ತೆ, ಅಂದ್ರೆ ಕೆಂಪು ತೇಪೆಗಳು ಅಥವಾ ಪದರುಗಳು, ಅದರ ಮೇಲೆ ಬಿಳಿ ಬಿಳಿಯಾದ ಹೊಟ್ಟು ಟೈಪ್ ಇರ್ತದ್ರಿ. ನೆಕ್ಸ್ಟ್ ಬರೋದು ಗಟ್ಟೆಡ್ ಸೋರಿಯಾಸಿಸ್. ಚಿಕ್ಕ ಮಕ್ಕಳಲ್ಲಿ ಅಥವಾ ಯುವಕರಲ್ಲಿ ಚಿಕ್ಕ ಆದ ಗುಳ್ಳೆಗಳಿರುತ್ತವೆ. ಇದು ಯೂಶ್ವಲಿ ಅಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಥವಾ ಇದು ಗಂಟ್ಲಿನ ಇನ್ಫೆಕ್ಷನ್ ಇಂದ ಆಗುತ್ತೆ. ನೆಕ್ಸ್ಟ್ ಬರೋದು ಪಸ್ಟ್ಯುಲಾರ್ ಸೋರಿಯಾಸಿಸ್. ಇದರಲ್ಲಿ ಕ್ಯೂ ತುಂಬಿದ ಗುಳ್ಳೆ ಇರ್ತಾವ್ರಿ. ಅದು ಬಿಟ್ಟರೆ ಸ್ಕ್ಯಾಲ್ಪ್ ಸೋರಿಯಾಸಿಸ್, ತಲೆ ಬುರುಡೆ ಮೇಲೆ ಇರೋದು ಅಥವಾ ಉಗುರ್ ಮೇಲೆ ಇರೋದು. ಸೊ ಈ ತರ ಒಂದಿಷ್ಟು ಸೋರಿಯಾಸಿಸ್ ಪ್ರಕಾರಗಳಿವೆ. ಅಂದ್ರೆ ತಲೆ ಬುರುಡೆ ಮೇಲೆ ಇರೋದು ಅದು ಹೊಟ್ಟಿನ ತರ ಎಲ್ಲ ಇದಾಗುತ್ತೆ. ಹೊಟ್ಟು ಸ್ವಲ್ಪ ಕ್ರಾನಿಕ್ ಆಗಿ ಅದು ಕೆಂಪಾದಾಗಿ ಬಂದ್ರೆ ಅಥವಾ ದಪ್ಪ ದಪ್ಪ ಇರೋದ್ರಾದರೆ ಅದು ನಾವು ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ಬೋದ್ರಿ. ಓಕೆ, ಇನ್ನೊಂದು ಕರೆ ಇದೆ. ಹಲೋ ಹಲೋ, ಯಾರು ಮಾತಾಡೋದ್ರಿ? ಮಾತಾಡೋದ್ರಿ ಸರ್? ಹಾ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳ್ರಿ. ಅದು ಹೊಟ್ಟು ಸಣ್ಣ ಸಣ್ಣ ಪಕ್ಕೇಳೋದು ತುರಿಕೆ ಬರೋದು ಅಂತ ನೀವು ಅಂದ್ರೆ ಹೇಳ್ರಿ, ನಿಮ್ ಪ್ರಶ್ನೆ ಕೇಳ್ರಿ. ಹಾ, ಅದಕ್ಕೆ ನಮ್ಗೆ ಆಗಲತ್ತೈತಿ, ನಾವ್ ಏನ್ ಮಾಡ್ಬೇಕು? ಡಾಕ್ಟರ್ ಹತ್ರ ಬರ್ಬೇಕು ತಾವು. ಏನ್ ಬರ್ಬೇಕ್ರಿ? ಎಸ್ಡಿಎಂ ಹಾಸ್ಪಿಟಲ್ ಬನ್ನಿ, ಎಸ್ಡಿಎಂ ಆಸ್ಪತ್ರೆಗೆ ಬನ್ನಿ. ಅಲ್ಲಿ ಚರ್ಮ ರೋಗ ವಿಭಾಗದಲ್ಲಿ ನಾವು ಇರ್ತೀವಿ. ಸೊ ಅದನ್ನ ಸ್ವಲ್ಪ ಹೊಟ್ಟಿನ ಪರೀಕ್ಷೆ ಕೂಡ ನಾವು ಮಾಡ್ತೀವಿ. ಸೊ ಅದು ಯಾವ ತರ ಇದೆ, ಇದರ ಫಂಗಲ್ ಇದೆನಾ, ಇಸುಬ್ ಇದೆನಾ ಅಥವಾ ಸೋರಿಯಾಸಿಸ್ ಇದೆ ಅಂತ ನೋಡ್ಕೊಂಡು ನಾವು ಅದ್ರ ಪ್ರಕಾರ ಚಿಕಿತ್ಸೆ ಕೊಡ್ತೀವಿ ರೀ. ಕೊಡ್ರಿ ಕೊಡ್ರಿ. ನಮಸ್ಕಾರ. ಪ್ರಶ್ನೆ ಕೇಳಮ್ಮ. ಎಸ್ ಎಸ್, ಇಲ್ಲಿ ಧಾರವಾಡ, ಸತ್ತೂರ್ ಧಾರವಾಡಗೆ ಬನ್ನಿ, ಎಸ್ಡಿಎಂ ಆಸ್ಪತ್ರೆ. ನಮಸ್ಕಾರ. ನಮಸ್ತೆ ನಮಸ್ತೆ ರೀ. ನಮಸ್ಕಾರ ಕರೆ ಮಾಡಿದ್ದಕ್ಕೆ. ಹಲೋ ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡಿದ್ರಿ? ನಾವು ಶಂಕರ್ ಅಂತ ಮಾತಾಡೋದ್ರಿ ಸರ್, ಇಲ್ಲಿ ಸೋಲಾಪುರದಿಂದ. ಹಾಂ ಹೇಳ್ರಿ, ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳಿ. ಡಾಕ್ಟರಿಗೆ ನಮಸ್ಕಾರ ರೀ ಮೇಡಮ್. ನಮಸ್ಕಾರ ಶಂಕರ್ ಅವರೇ. ಮೇಡಮ್, ಈಗ ನಮ್ಮ ಅಣ್ಣವ್ರ ಮಗನಿಗೆ ರೀ ಮೇಡಮ್, 16 years ಏಜ್ ರೀ ಮೇಡಮ್. ಅವನಿಗೆ ಸೋರಿಯಾಸಿಸ್ ಆಗ್ಯದ್ರಿ ಮೇಡಮ್. ಮತ್ತ ಕುಟುಂಬದ ಹಿನ್ನೆಲೆಯಲ್ಲಿ ಯಾರಿಗೆ ಕೂಡ ಸೋರಿಯಾಸಿಸ್ ಆಗಿದ್ದಿಲ್ರಿ ಮೇಡಮ್. ಇದೇ ಫಸ್ಟ್ ರೀ ಮೇಡಮ್ ಅವನಿಗೆ ಆಗದ್ರಿ. ಮತ್ತ ಅದು ತೀವ್ರವಾಗಿ ಪಾದದಿಂದ ತಲೆ ತನಕ ಎಲ್ಲಾ ಕಡೆ ಆಗ್ಯದ್ರಿ ಮೇಡಮ್. ಮತ್ತ ಅದು ಚರ್ಮ ಸುಲಿತಾ ಇದೆ, ಹೊಟ್ಟು ಬರ್ತಾ ಇದೆ ಮೇಡಮ್. ನೀವು ಸೋಲಾಪುರದಲ್ಲಿ ಇರೋದ್ರಿಂದ ಅಲ್ಲೇ ಯಾರಾದ್ರೂ ಚರ್ಮ ರೋಗ ತಜ್ಞ ಇರಿದ್ರೆ ಬೇಗ ಭೇಟಿ ಆಗಿ, ಯಾಕಂದ್ರೆ ನಿಮ್ದು ಕಿಡ್ ಯೂಶ್ವಲಿ ಈಗ 16 years ಅಂತಂದ್ರೆ ಈಗ್ಲೇ ಚಿಕಿತ್ಸೆ ತಗೊಂಡ್ರೆ ಮುಂದೆ ಅದು ಎಪಿಸೋಡ್ಸ್ ಆಗೋ ಚಾನ್ಸಸ್ ಸ್ವಲ್ಪ ಕಡಿಮೆ ಆಗ್ತದ್ರಿ. ಓಕೆ, ಸೊ ಅದಕ್ಕೆ ಇಲ್ಲ ಇಲ್ಲ, ಯೂಶ್ವಲಿ ಏನಾಗುತ್ತೆ ಈ ಸೀಸನ್ ದಟ್ ಇಸ್ ವಿಂಟರ್ ಸೀಸನ್ ಚಳಿಗಾಲದಲ್ಲಿ ಜಾಸ್ತಿ ಆಗ್ತದ್ರಿ. ಈಗ ನಾನು ಸ್ವಲ್ಪ ಟ್ರಿಗರ್ಸ್ ಹೇಳಿದ್ರಲ್ಲ ಅದರಿಂದ ಜಾಸ್ತಿ ಆಗ್ತದ, ಹೊರತು ನಿಮ್ ಚಿಕಿತ್ಸೆ ತಗೊಳ್ಳೋದ್ರಿಂದ ಇದು ಜಾಸ್ತಿ ಆಗಲ್ರಿ. ನೀವು ಕರೆಕ್ಟ್ ಆಗಿ ಚರ್ಮ ರೋಗ ತಜ್ಞರ ಕಡೆಯಿಂದ ತಗೊಂಡ್ರೆ ಟ್ರೀಟ್ಮೆಂಟು ಪ್ರಾಬಬ್ಲಿ ಕಡಿಮೆ ಆಗತ್ತೆ, ಅಟ್ಲೀಸ್ಟ್ ಕಂಟ್ರೋಲ್ ಆದ್ರೂ ಆಗತ್ತೆ. ಫುಡ್ ಅದೇ ಪ್ಯಾಕೇಜ್ಡ್ ಫುಡ್ಸ್, ಒಂದು ಸ್ವಲ್ಪ ಚಿಪ್ಸ್ ಅಥವಾ ಬಿಸ್ಕೆಟ್ಸ್ ಅನ್ನ ತಿನ್ನೋದು ಸ್ವಲ್ಪ ಕಡಿಮೆ ಮಾಡಬೇಕು. ನೀವೇನಾದ್ರೂ ರೆಡ್ ಮೀಟ್ ತಿಂತೀರಾ, ಕೆಂಪು ಮಾಂಸ ತಿಂತೀರಾ ಅಂತಂದ್ರೆ ಅದು ಶಾಖಾರಿ. ಓಕೆ, ಹಾಗಿದ್ರೆ ಜಸ್ಟ್ ಹಣ್ಣು ಮತ್ತೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ತಗೊಂಡ್ರೆ ಸಾಕು ರೀ. ಇದಕ್ಕೆ ಟ್ರೀಟ್ಮೆಂಟ್ ಇದೆ ರೀ, ಆಮೇಲೆ ನಿಮ್ದು ಎಪಿಸೋಡ್ಸ್ ಕಂಟ್ರೋಲ್ ಅಲ್ಲಿ ಖಂಡಿತ ಆಗುತ್ತೆ, ಕಂಟ್ರೋಲ್ ಆಗುತ್ತೆ. ಈ ಮೊದಲಿನ ತರ ನಾರ್ಮಲ್ ಸ್ಕಿನ್ ಆಗಬಹುದು ರೀ ಮೇಡಮ್? ಆಗುತ್ತೆ ಆಗುತ್ತೆ. ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನು ನೀವು ಕೊಡಬೇಕು. ಯಾವ್ದಾದ್ರು ಎಂ ಡಿ ಡಿಗ್ರಿ ಅಥವಾ ಡಿ ಎನ್ ಬಿ ಡಿಗ್ರಿ ಇರ್ತದಲ್ರಿ, ಆ ತರ ಚರ್ಮ ರೋಗ ತಜ್ಞರನ್ನು ನೀವು ಭೇಟಿ ಕೊಡ್ಬೇಕ್ರಿ. ಸರಿ ಮೇಡಮ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಇದು ಸಾಮಾನ್ಯವಾಗಿ ಸೋರಿಯಾಸಿಸ್ ನಾವು ಇತ್ತಿತ್ತಲಾಗಿ ನೋಡ್ತಾ ಇದ್ದೀವಿ, ಎಲ್ಲರ ಹತ್ರನು ಎಲ್ಲ ಜನರಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಾ ಇದೆ. ಕೆಲವರು ಇದು ಬಂದ ತಕ್ಷಣ ಖಿನ್ನತೆಗೊಳಗಾಗ್ತಾರೆ, ಮಾನಸಿಕವಾಗಿ ಭಾಳ ನೊಂದ್ಕೊಳ್ತಾರೆ. ನಾವು ಸಮಾಜದಲ್ಲಿ ಹೇಗಪ್ಪ ಓಡಾಡೋದು, ಯಾವ ಥರ ನಾವು ಬದುಕೋದು, ಈ ಥರದೊಂದು ಖಿನ್ನತೆಯಿಂದ ಎಷ್ಟೋ ಜನ ಬೇರೆ ಬೇರೆ ಸನ್ನಿವೇಶದಲ್ಲಿ ಅವರು ಮಾನಸಿಕವಾಗಿ ಕುಗ್ಗು ಹೋಗ್ತಾರೆ. ಅವರಿಗೆಲ್ಲ ತಾವು ಏನೇನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಅದೇ, ಫಸ್ಟ್ ಆಫ್ ಆಲ್ ಏನಂತಂದ್ರೆ ಇದು ಕ್ರಾನಿಕ್ ಡಿಸೀಸ್ ರೀ, ಸೊ ಬೇಗ ಕಡಿಮೆ ಆಗಲ್ಲ. ಓಕೆ, ಜಸ್ಟ್ ಈಗ ಒಂದು ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಅವಾಗಲೇ ಕಡಿಮೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಇದು ತುಂಬಾ ದಿನ ಇರೋದ್ರಿಂದ ಪೇಷಂಟ್ಸ್ ಯೂಶಲಿ ಡಿಪ್ರೆಷನ್ ಅಲ್ಲಿ ಬರ್ತಾರ್ರಿ. ಸೊ ಅದಕ್ಕೆ ನಾವು ಅವ್ರಿಗೆ ಇದಕ್ಕೆ ಟ್ರೀಟ್ಮೆಂಟ್ ಇದೆ, ನಿಮ್ ಸ್ಕಿನ್ ನಾರ್ಮಲ್ ಆಗುತ್ತೆ, ಅಟ್ ಲೀಸ್ಟ್ ಏನ್ ಎಪಿಸೋಡ್ಸ್ ಇದೆ ಅದು ನಾವು ಕಂಟ್ರೋಲ್ ಮಾಡ್ಕೋಬಹುದು ಅಂತ ಒಂದು ರೀ ಅಶೋರೆನ್ಸ್ ಕೊಡ್ಬೋದ್ರಿ. ನಿಯಂತ್ರಣದಲ್ಲಿ, ಎಸ್ ಎಸ್ ಎಸ್. ಮತ್ತೆ ಇದು ಒಬ್ಬರಿಂದ ಒಬ್ಬರು ಹರಡಲ್ಲ ಅಂತ ನಾವು ಅವ್ರಿಗೆ ಕರೆಕ್ಟ್ ಆಗಿ ಹೇಳಲೇಬೇಕು. ಬೇರೊಬ್ಬರಿಗೂ ತಮ್ಮಿಂದ ಅದು ಹರಡೋದಿಲ್ಲ, ಮನವರಿಕೆ ಆದಾಗ ಅವ್ರಿಗೂ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ. ಹೌದು ಹೌದು, ಅದಕ್ಕೆ ಇದು ಒಂದು ಅವೇರ್ನೆಸ್ ತರ ನಾವು ಕ್ರಿಯೇಟ್ ಮಾಡಬೇಕು. ಖಂಡಿತ ಖಂಡಿತ. ಇನ್ನೊಂದು ಕಾಲ್ ಇದೆ. ಹಲೋ ಹಲೋ ಹಲೋ ಹಲೋ ಹಲೋ, ನಮಸ್ಕಾರ, ಯಾರು ಮಾತಾಡೋದು? ನಮಸ್ತೆ ಸರ್, ನಾನು ಅಗಡಿ ಸಾಹೇಬರಿಗೆ, ಡಾಕ್ಟರ್ಗೆ ನಮಸ್ತೆ. ನಮಸ್ಕಾರ, ಹೇಳ್ರಿ ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳ್ರಿ. ನಾನು ಶಿರೋಳದಿಂದ ನಿಮ್ಮತ್ತ ಕೇಳೋದು, ಉದಯ್ ಟೇಲರ್ ಸರ್? ಹಾ, ಕೇಳ್ರಿ ಕೇಳ್ರಿ, ಪ್ರಶ್ನೆ ಕೇಳ್ರಿ. ಸರ್, ಈಗ ಈಗಿನ ಜನರಲ್ಲಿ 17 ದಿನದ ಈ ಕಾಯಿಲೆ ಬರ್ತೈತೆ ಅಂತೇಳಿ ಪಿಟಿಕೆ ಒಳಗೆ ಹೇಳಿದ್ರೆ ಇದ್ರ ಬಗ್ಗೆ ಒಟ್ಟು ವಿವರಿಸ್ತೀರೇನ್ರಿ? ಅಜ್ಞಾನದ ಬಗ್ಗೆ, ಅಜ್ಞಾನದಿಂದ ಈ ಕಾಯಿಲೆ ಬರ್ತೈತೆ ಅಂದ್ರಿ ಅವ್ರು ಪಿಟಿಕೆ ಒಳಗೆ ಸರ್? ಅದು ತಿಳುವಳಿಕೆ ಇಲ್ದಂಗೆ ಈಗ ಕೆಲವ್ರು ಏನ್ ಮಾಡ್ತಾರೆ, ಚರ್ಮ ಕಾಯಿಲೆ ಬಂದಿರುತ್ತೆ ಅದನ್ನ ತಮ್ಮ ಮುಜುಗರದಿಂದ ಮುಚ್ಚಿಟ್ಕೊಳ್ಳೋದು, ಅಥವಾ ಇನ್ಯಾವುದೋ ಕಾಯಿಲೆ ಇದು ದೇವರು ಬಂದಿದೆ ಮೈ ಮೇಲೆ ಸಿಡುಬು ಬಂದಿದೆ, ಈ ತರದೊಂದು ಮೂಢನಂಬಿಕೆಯಲ್ಲಿ ಜನ ತೊಡಗ್ತಾರೆ. ಆವಾಗ ಬೇಗ ಹಾಸ್ಪಿಟ್ಲಿಗೆ ಹೋಗೋದಿಲ್ಲ, ಡಾಕ್ಟರ್ನ ಕನ್ಸಲ್ಟ್ ಮಾಡೋದಿಲ್ಲ, ಈ ಒಂದು ಸಂದರ್ಭದಲ್ಲಿ ಕಾಯಿಲೆ ಉಲ್ಬಣ ಗೊಳ್ಳುತ್ತೆ. ಇಂಥವನ್ನೆಲ್ಲ ಇನ್ನೊಂದು ಹೇಳಿದ್ರೆ ಸರ್, ಡಾಕ್ಟ್ರಿಗೆ ಕೊಡ್ರಿ. ಹೇಳಿ ನೀವು ಮಾತಾಡಿ. ಅಲ್ಲ, ನೀವೇ ಮಾತಾಡಿ ಸರ್. ಆದ್ರೆ ಕೆಂಪು ಹೇಳಿದ್ರೆ ಅವರು ಹೇಳ್ತಾರೆ, ಅದನ್ನೇ ನಾವು ಮೂಢನಂಬಿಕೆ ಬಗ್ಗೆ ಹೇಳ್ತಾ ಇದೀವಿ, ಕೇಳಿಸ್ಕೊಳ್ಳಿ. ಸೊ ಅಜ್ಞಾನದಿಂದ ಏನಾಗುತ್ತಂತಂದ್ರೆ ಕಾಯಿಲೆಯನ್ನ ನಿರ್ಲಕ್ಷಿಸ್ತಾರೆ. ಓಕೆ, ಬೇಗ ಡಾಕ್ಟರ್ ಕಡೆ ಹೋಗೋದಿಲ್ಲ, ಅದನ್ನ ನಾನು ಹೇಳಿದೆ. ಸೊ ಅವಾಗ ಏನಾಗುತ್ತೆ, ನಿಮ್ದು ಟ್ರೀಟ್ಮೆಂಟ್ ಲೇಟ್ ಆಗುತ್ತೆ. ಏನಂತಂದ್ರೆ ನೀವು ಅದನ್ನ ಸೇವಿಸಬಹುದು ಅಂತಂದ್ರೆ ಅದಕ್ಕೆ ನೀವು ನೋಡ್ರಿ, ಫಸ್ಟ್ ಅವ್ರು ಹೇಳದನ್ನ ಸರಿಯಾಗಿ ಕೇಳಿಸ್ಕೊಳ್ರಿ. ಏನೋ ಹೇಳಿದ್ರಿ, ಏನೋ ಮಾಡಿದ್ರಿ ಅಂತ ಅಂದಾಜಲ್ಲಿ ಮಾತಾಡೋದಲ್ಲ, ಸರಿಯಾಗಿ ಕೇಳಿಸ್ಕೊಂಡ್ಬಿಟ್ಟು ಕೇಳಬೇಕು. ಅಲ್ಲ, ಸರಿಯಾಗಿ ಕೇಳಬೇಕು. ಹಲೋ, ಡಾಕ್ಟರ್, ಈಗ ಕೆಲವರಿಗೆ ಅದೇ ಹೇಳಿದಲ್ಲ, ಈ ಮೂಢನಂಬಿಕೆಯಿಂದ ಕಾಯಿಲೆಗಳು, ಈ ಚರ್ಮ ಕಾಯಿಲೆ ಸಾಮಾನ್ಯವಾಗಿ ಜನರಲ್ಲಿ ಒಂದು ಅಜ್ಞಾನ ಇರುತ್ತೆ, ಇದು ನಮಗೆ ಸೋರಿಯಾಸಿಸ್ ಅನ್ನೋದು ಅವರಿಗೆ ಗೊತ್ತಿರಲ್ಲ, ಪಾಪ ಇದು ಯಾವುದೋ ಒಂದು ಫಂಗಸ್ ಇನ್ಫೆಕ್ಷನ್ ಆಗಿರ್ಬೋದು, ಮತ್ತೆ ತುರಿಕೆ ಇರ್ಬೋದು, ಈ ತರದಲ್ಲಿ ಮನೆ ಮದ್ದುಗಳನ್ನು ಮಾಡ್ಕೋತಿರ್ತಾರೆ. ಅದು ಯಾವಾಗ ಉಲ್ಬಣಗೊಳ್ಳುತ್ತೆ, ಹೆಚ್ಚಾಗುತ್ತೆ, ಅವಾಗ ಯಾರಾದರೂ ಹೇಳಿದಾಗ ಅದನ್ನ ಡಾಕ್ಟರ್ ಕಡೆ ಬರ್ತಾರೆ. ಈ ಒಂದು ಪರಿಪಾಠ ಎಲ್ಲರೂ ಅಲ್ಲಿದೆ, ಸಾಮಾನ್ಯವಾಗಿ ಅದನ್ನ ಎಲ್ಲರೂ ಮಾಡ್ತಾರೆ. ಅದಕ್ಕಾಗಿನೇ ಸಾಂಕ್ರಾಮಿಕ ಇಲ್ಲ ಅಂತ ಶಬ್ದವಾಗಿ ಹೇಳ್ಬೋದು. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ಕಾರ, ಹೇಳ್ರಿ, ಯಾರು ಮಾತಾಡೋದು? ಹುಬ್ಳಿಯಿಂದ ತಿರುಮಸಪ್ಪ ಅಂತೇಳಿ. ಹಾ, ಹೇಳ್ರಿ. ಚರ್ಮರೋ ಯಾವ್ದು, ಮೈ ಬಾಳ ಚೀನ ಬಿಡ್ತದೆ ಸರ್. ಡಾಕ್ಟರ್ ಇದ್ದಾರೆ, ನೇರವಾಗಿ ಪ್ರಶ್ನೆ ಕೇಳ್ರಿ. ಹಲೋ, ನಮಸ್ಕಾರ ಚರ್ಮಸಪ್ಪ ಅವರೇ. ನಮಸ್ತೆ ಮೇಡಮ್ ಅವರೇ. ನಮಸ್ತೆ. ಈಗ ನಮಗೆ ಚರ್ಮರೋ ಯಾವ ಚಂಡಿಗೆ ಮೈಲ ಚೀನ ಬಿಡ್ತಾಳ್ರಿ. ಹೌದಾ, ನಿಮ್ ಚರ್ಮದ ಮೇಲೆ ಏನಾದರೂ ದಪ್ಪ ದಪ್ಪ ಕೆಂಪ್ ಕೆಂಪಾಗಿ ದಪ್ಪ ಪದರುಗಳಿವೆ, ಅಥವಾ ಹೊಟ್ಟ ಹೊಟ್ಟ ತರ ಏನಾದರೂ ಬರುತ್ತೆ ಏನ್ರಿ, ಅಥವಾ ಜಸ್ಟ್ ತುರ್ಕೆ ಇದೆ? ಬರೇ ತಿಂಡಿ ಇದೆ ಅಂತಂದ್ರೆ ನೀವು ಜಸ್ಟ್ ಮಾಯಿಶ್ಚರೈಸರ್ ಅಥವಾ ಕೊಬ್ಬರಿ ಎಣ್ಣೆ ಹಚ್ಕೋಬಹುದ್ರಿ. ತುಂಬಾ ತುರ್ಕೆ ಇದೆ ಅಂತಂದ್ರೆ ಎಸ್ ಡಿ ಎಂ ಆಸ್ಪತ್ರೆಗೆ ಭೇಟಿ ಕೊಡಿ, ಇಲ್ಲಿ ನಾವು ಟ್ರೀಟ್ಮೆಂಟ್ ಅನ್ನ ಕೊಡ್ಬೋದ್ರಿ. ಹಲೋ ಹಲೋ, ನಮಸ್ತೆ ಸರ್. ನಮಸ್ಕಾರ, ಯಾರು ಮಾತಾಡಿದ್ರಿ? ಸರ್, ನಾವು ಕಲಬುರಗಿ ಜಿಲ್ಲೆ ಜವರಿಗಿ ತಾಲೂಕು ಇಜರಿ ಗ್ರಾಮದಿಂದ ಸಾಜನ್ ಪಟೇಲ್ ಅಂತ. ಹಾ, ಮಾತಾಡ್ರಿ, ಡಾಕ್ಟರ್ ಇದ್ದಾರೆ, ನೇರವಾಗಿ ಪ್ರಶ್ನೆ ಕೇಳ್ರಿ. ನಮಸ್ತೆ ಪಟೇಲ್ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಅಗಡಿ ಸರ್ಗೂ ನಮಸ್ಕಾರ. ಮೇಡಮ್ ನಮಸ್ಕಾರ, ಹೇಳಿ ಹೇಳಿ. ಮೇಡಮ್, ನನ್ನ ಪ್ರಶ್ನೆ ಏನಂದ್ರೆ, ಈ ಒಂದು ಚರ್ಮ ರೋಗ ಯಾವ ಒಂದು, ಈಗ ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಅಂತ ಇರುತ್ತಲ್ಲ, ಯಾವ ಕಾಲದಲ್ಲಿ ಇದರ ಒಂದು ಹೆಚ್ಚು ಉಷ್ಣತೆ ಇರುತ್ತೆ, ಅಂದ್ರೆ ಇದು ಯಾವ ಕಾಲದಲ್ಲಿ ಹೆಚ್ಚು ಬರುತ್ತೆ ಅಂತ, ಚಳಿಗಾಲದಲ್ಲ, ಮಳೆಗಾಲದಲ್ಲ, ಬೇಸಿಗೆ ಕಾಲದಲ್ಲ ಅಂತ. ಸೊ ಈಗ ನೀವು ಸೋರಿಯಾಸಿಸ್ ತಗೊಂಡ್ರೆ ಇದು ಚಳಿಗಾಲದಲ್ಲಿ ಜಾಸ್ತಿ ಆಗ್ತದ್ರಿ. ಸೋರಿಯಾಸಿಸ್ ಲಕ್ಷಣವೇ ಒಣ ಸ್ಕಿನ್. ಓಕೆ, ಸೊ ನಾರ್ಮಲಿ ಏನಾಗುತ್ತೆ, ಚಳಿಗಾಲದಲ್ಲಿ ನಮ್ದೇ ಸ್ಕಿನ್ ಡ್ರೈ ಆಗುತ್ತೆ, ಬಟ್ ಈ ಸೋರಿಯಾಸಿಸ್ ಪೇಷಂಟ್ಸ್ ಅಲ್ಲಿ ಇನ್ನೂ ಜಾಸ್ತಿ ಒಣ ಆಗಿ ಸ್ವಲ್ಪ ಬಿರುಕು ಬಿಟ್ಟು ಕ್ರ್ಯಾಕ್ಸ್ ಆಗಿ ಅಲ್ಲಿಂದ ಸ್ವಲ್ಪ ಬ್ಲೀಡಿಂಗ್ ಆಗ್ತದ್ರಿ. ಸೊ ಅದಕ್ಕೆ ಸೋರಿಯಾಸಿಸ್ ಚಳಿಗಾಲದಲ್ಲಿ ಜಾಸ್ತಿ ರೀ. ಹೌದೌದ್ರಿ. ಧನ್ಯವಾದ. ನಮಸ್ಕಾರ ಕರೆ ಮಾಡಿದ್ದಕ್ಕೆ. ಹಲೋ ಹಲೋ, ಹಾ ಹೇಳ್ರಿ, ಯಾರು ಮಾತಾಡೋದು? ನಾವು ಕಂಬಳಿ ಅಂತ. ಹಾ ಕಂಬಳಿ ಅವರೇ, ಡಾಕ್ಟರ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳಿ. ಸರ್, ಇಲ್ಲಿ ಇದು ಹೊಟ್ಟೆ ಬಹಳ ಆಗೈತ್ರಿ, ಮೈಯೆಲ್ಲ. ಹಾ ಹೇಳ್ರಿ, ಅದಕ್ಕೆ ಏನ್ ಮಾಡ್ಬೇಕು ಸರ್, ಅದಕ್ಕೆ ಏನು ಹಚ್ಚಬೇಕು ಏನು? ಹಲೋ ಹಲೋ ಮೇಡಮ್. ಹಲೋ, ನಮಸ್ತೆ ಕಂಬಳಿ ಅವರೇ. ಸೊ ನೀವು ಇಲ್ಲೇ ಧಾರವಾಡಲ್ಲಿದ್ರೆ ನೀವು ಎಸ್ ಡಿ ಎಂ ಆಸ್ಪತ್ರೆಗೆ ಬರ್ರಿ, ನಿಮ್ದು ಎಕ್ಸಾಮಿನೇಷನ್ ಮಾಡ್ಬೇಕಾಗತ್ತೆ. ಎಲ್ಲಿ ಹೊಟ್ಟಿದೆ, ಯಾವ ತರ